ಏಲಕ್ಕಿನೇ ಬೆಳೆದಿರೋದು. ಆಮೇಲೆ ಸ್ವಲ್ಪ ಮಂಜರಬಾದ್ ಇದೆ, ಸುಮಾರು ಒಂದು 6-7 ಎಕರೆ ಏಲಕ್ಕಿ ತೋಟ ಇದೆ. ಅದರ ಬಗ್ಗೆ ಹೇಳೋದಾದ್ರೆ ಏಲಕ್ಕಿ ಬೆಳೆಯಕ್ಕೆ ಸುಲಭ ಕಾಫಿಗಿಂತ. ಏಲಕ್ಕಿನ ನಾವು ಜೂನ್ ಅಲ್ಲಿ ನೆಡಬಹುದು, ಇಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಲ್ಲೂ ಗಿಡ ನೆಡಬಹುದು. ಈಗ ಸೆಪ್ಟೆಂಬರ್ ಅಲ್ಲಿ ನೆಟ್ರೆ ಸ್ವಲ್ಪ ನೀರು ಬೇಗ ಕೊಡಬೇಕಾಗುತ್ತೆ, ಮತ್ತೆ ಜೂನ್ ಅಲ್ಲಿ ನೆಟ್ರೆ ಫೆಬ್ರವರಿಯಿಂದ ನೀರು ಕೊಟ್ರೆ ಸಾಕಾಗಬಹುದು. ಸ್ವಲ್ಪ ಸೇಡ್ ಜಾಸ್ತಿ ಇದ್ರೆ ಬೆಳವಣಿಗೆ ಕಮ್ಮಿ. ಸ್ವಲ್ಪ ಸೇಡ್ ಎಲ್ಲ ಓಪನ್ ಮಾಡ್ಕೊಂಡು ಜನವರಿ 15 ನೀರು ಸ್ಟಾರ್ಟ್ ಮಾಡಿದ್ರೆ ಏಲಕ್ಕಿ ಗಿಡ ಬೇಗ ಬರ್ತದೆ. ಮತ್ತೆ ಗಿಡ ನೆಡೋದಕ್ಕೂ ಮೊದಲು ಅದಕ್ಕೆ ಗುಂಡಿ ಮಾಡಿ ಅದರೊಳಗೆ ಸಗಣಿ ಗೊಬ್ಬರ ಎಲ್ಲ ಮತ್ತೆ ಕುರಿ ಗೊಬ್ಬರ ಕಾಂಪೋಸ್ಟ್ ಮಾಡಿದ ಗೊಬ್ಬರ ಎಲ್ಲ ಹಾಕಿ ಗಿಡನ ಇಟ್ಟರೆ ಹೆಚ್ಚು ಕಮ್ಮಿ ಒಂದು 18 ಕ್ರಾಪ್ ಶುರು ಆಗ್ಬಹುದು. ಅದರಿಂದ ನಮಗೆ ಏಲಕ್ಕಿ ಬೆಳೆ ಏನು ಕಷ್ಟ ಏನಿಲ್ಲ. ನೀರು ಇದ್ದೇ ಇರಬೇಕು, ಬೋರ್ವೆಲ್ ಬೇಕು ಅಥವಾ ಕೆರೆ ನೀರಾದ್ರೂ ಆಗ್ಬಹುದು. ನೀರಿನ ಅನುಕೂಲ ಇದ್ರೆ ಏಲಕ್ಕಿ ಬೆಳಿಬಹುದು. ಎಷ್ಟು ತಿಂಗಳ ಸಸಿಗಳನ್ನ ಹಾಕೊಂಡ್ರೆ ಒಳ್ಳೇದಂತ ಹೇಳ್ತೀರಿ? ಸಸಿ ಅಂತ ಬರೋದಿಲ್ಲ, ಏಲಕ್ಕಿ ಸಸಿ ಮಾಡಿ ನಾವು ನೆಟ್ಟಿಲ್ಲ. ಅದು ಒಂದು ಗಿಡದಲ್ಲಿ ಕಂದು ಅಂತ ಹೇಳ್ತೀವಿ ನಾವು, ಅದು ಬೆಳೆದಿರಬೇಕು. ಮತ್ತೆ ಅದರ ಬುಡ ಸ್ವಲ್ಪ ಗಟ್ಟಿ ಒಂಥರ ರೌಂಡ್ ಬಂದಿರಬೇಕು, ಅದಕ್ಕೆ ಒಂದು ಏಜ್ ಆಗಿರ್ತದೆ, ಅದು ನಮಗೆ ಗೊತ್ತಾಗುತ್ತೆ ನೋಡಾಗ. ಅದ್ರ ಜೊತೆ ಒಂದು ಪಿಳ್ಳೆ ಇರ್ತದೆ, ಅಂತ ಗಿಡ ಹಾಕಿದಲ್ಲಿ ಅದು ಗಟ್ಟಿಯಾಗಿ ಬೇರ್ ಕೊಟ್ಟು ಮತ್ತೆ ಅದಕ್ಕೊಂದು ಕೋಲ್ ಕಟ್ಟಿ ನಿಲ್ಸಿದ್ರೆ ಅದು ಚೆನ್ನಾಗಿ ಬರ್ತದೆ ಗಿಡ. ನೀವೆಲ್ಲ ಮೊದಲು ಬೀಜಗಳಿಂದ ಸಸಿ ಮಾಡ್ಕೊಳ್ತಾ ಇದ್ರೆ ಅಥವಾ ಕಂದುಗಳನ್ನ ಬೇರೆ ಕಡೆಯಿಂದ ತಂದು ಹಾಕೊಂಡ್ರೆ ಹೇಗೆ? ಹೌದು, ನಾವು ಸ್ಟಾರ್ಟಿಂಗ್ ಒಂದು 25 ನೆಟ್ಟಿದ್ದು. ಆ 25 ಒಂದು ಗಿಡದಲ್ಲಿ ಒಂದು 20-30 ಬರ್ತದೆ. ಸ್ಟಾರ್ಟಿಂಗ್ ಒಂದು 10 ದೂರಕ್ಕೆ ಒಂದು ಗಿಡನ ಇಟ್ವಿ. ಆ ಗಿಡದಲ್ಲಿ ನೋಡೋ ಫಸ್ಟ್ ವರ್ಷನೇ ನಮಗೆ ಒಂದು 30 ಕಂದು ಬಂತು. ಆ ಬುಡನ ಕಿತ್ತುಬಿಟ್ಟು ಪೂರ್ತಿ ಹೊಸದಾಗಿ ಒಂದು ವರ್ಷ ಒಂದು 600 ಹಾಕಿದ್ವಿ. ನಮಗೆ ಫಸ್ಟ್ ಈ ತರ ತಿಂಗಳಿಗೆ ಒಂದು ಸ್ಪ್ರೇ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಹೀಗೆ ಕೇಳ್ತಾ ಕೇಳ್ತಾ ಬೋರ್ಡ್ ಅವರು ಅವ್ರಿವರು ಹಾಗೆ ನಮಗೆ ಅವರಿಂದ ಸ್ವಲ್ಪ ಅನುಕೂಲ ಆಯ್ತು. ಹೀಗೆ ತಿಂಗಳಿಗೆ ಒಂದು ಸ್ಪ್ರೇ ಮಾಡಬೇಕು, ಅಲ್ಲಾಂದ್ರೆ ಹುಳ ಬರೋದು, ಇದೆಲ್ಲ ಫಸ್ಟ್ ನಮಗೆ ಗೊತ್ತಿರಲಿಲ್ಲ. 3 ಒಂದು ಸ್ಪ್ರೇ ಹೊಡ್ತಿದ್ವಿ, ಅಷ್ಟೊಳಗೆ ಹಣ್ಣು ಮತ್ತೆ ಗಿಡನೆಲ್ಲ ತಿಂದು ಎಲ್ಲ ಲಾಸ್ ಆಗ್ತಿತ್ತು. ಮತ್ತೆ ಮತ್ತೆ ಈಗ 1 ಆಯ್ತು, 2 ಅನುಭವ ಶುರು ಆಯ್ತು. ಹಾಗಾಗಿ ಅದಕ್ಕೆ ಒಂದು ತಿಂಗಳಿಗೆ ಒಂದು ಸ್ಪ್ರೇ ಹೊಡೆಯಕ್ಕೆ ಶುರು ಮಾಡಿದ್ವಿ ಫಸ್ಟ್. ಆಗ ಮೋನೋ ಮಾತ್ರ ನಮಗೆ ಗೊತ್ತಿದ್ದು. ಆಮೇಲೆ 2-3 ಕಳೆದ ಮೇಲೆ ಬೇರೆ ಒಂದು ಸ್ಪ್ರೇಯರ್ ಯಾರು ಹೇಳಿದ್ರು, ಆಮೇಲೆ ನಾವು ಒಂದು 3 ಒಂದು ಸ್ಪ್ರೇ ಹೊಡೆಯೋದನ್ನ ಮಾಡಿದ್ವಿ. ಇವಾಗ ತೊಂದರೆ ಇಲ್ಲ, ರೀಸೆಂಟ್ ಅಂತ ಹೇಳಿ ಬರುತ್ತೆ, 90 ಒಂದು ಸ್ಪ್ರೇ ಮಾಡಬೇಕು. 80 ಹೊಡೆದ್ರೆ ಒಳ್ಳೇದು, 90 ಆಗಿಲ್ಲ ಅಂದ್ರೆ 100 ಹೊಡೆದನ್ನು ಆಗ್ಬಹುದು. ಅದು ಸಗಣಿ ಗೊಬ್ಬರ ರಾಸಾಯನಿಕ ಗೊಬ್ಬರವನ್ನ ಯಾವ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀಡಬೇಕಂತ ಹೇಳ್ತೀರಿ? ಸಗಣಿ ಗೊಬ್ಬರ ಅಂತೂ ಬೇಕೇ ಬೇಕು ಏಲಕ್ಕಿಗೆ. ಸಗಣಿ ಗೊಬ್ಬರ ನಾವು ಇಲ್ಲಿ ಹಳ್ಳಿ ಕಡೆ ಎಲ್ಲ ಸಿಕ್ಕಿದ್ರೆ ತಂದು ಮತ್ತೆ ಕುರಿ ಗೊಬ್ಬರನ ಮಿಕ್ಸ್ ಮಾಡ್ತೀವಿ, 2 ಕಾಂಪೋಸ್ಟ್ ಮಾಡಿ ಅದು ನಮ್ಮ ಅನುಕೂಲ. ಸಗಣಿ ಗೊಬ್ಬರನ ಒಂದು 5 ಒಂದು ಬುಡಕ್ಕೆ ಸುತ್ತ ಚೆಲ್ತೀವಿ, ಇಲ್ಲಾಂತ ಹೇಳಿದ್ರೆ ಬೀದಿಗೆ ಚೆಲ್ಕು ಹೋಗ್ತೀವಿ. ಫಸ್ಟ್ ವರ್ಷ ಸಗಣಿ ಗೊಬ್ಬರನ ಬುಡಕ್ಕೆ ಹಾಕ್ತೇವೆ, ಆಮೇಲೆ 2ನೇ ವರ್ಷ ಮೇ ಟೈಮಿಗೆ ಒಂದು 5-6-10 ವರೆಗೂ ಗೊಬ್ಬರ ಜಾಸ್ತಿ ಇದ್ದಾಗೆ ಅದು ಎಷ್ಟು ಇರ್ತದೆ ಆ ತರ ನೋಡ್ಕೊಂಡು ಹಾಕ್ತೀವಿ ಸರ್. ಮೇ ತಿಂಗಳಲ್ಲೇ ಕೊಡಬೇಕಾ ಅಥವಾ ಅನುಕೂಲ ನೋಡ್ಕೊಂಡು ಜೂನ್ ನಲ್ಲಿ ಅಥವಾ ಮಳೆಗಾಲ ಮಧ್ಯದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೀಡಬಹುದು ಅಂತ ಹೇಳ್ತೀರಾ ಹೇಗೆ? ಹೌದೌದು, ಮೇ ತಿಂಗಳಲ್ಲಿ ಕೊಡಬೇಕಂತಿಲ್ಲ, ನಮಗೆ ಮಾರ್ಚ್ ಅಲ್ಲಿ ಫ್ರೀ ಆದಾಗ ಜನ ಸಿಕ್ಕಿದಾಗ ಮಾರ್ಚ್ ಅಲ್ಲೇ ಕೊಟ್ಟರು. ಅದು ಯಾಕಂದ್ರೆ ನಾವು ಜನವರಿ 15 ಸ್ಪ್ರಿಂಕ್ಲರ್ ಮಾಡ್ತೀವಲ್ಲ, ಅದು ಮಾರ್ಚ್ ಇಂದ ಕೊಟ್ರೆ ಸ್ವಲ್ಪ ಬೇಗ ಬರ್ತದೆ. ಸ್ವಲ್ಪ ಕ್ರಾಪ್ ಅಷ್ಟೇ ಅಂದ್ರೆ ನಮ್ದು ಈ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ಏಲಕ್ಕಿ ಕುಯ್ಯಾಗ್ಲೆ ಸಗಣಿ ಗೊಬ್ಬರ ಹಾಕಿದ್ವಿ. ಈಗ ನಮಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಏಲಕ್ಕಿ ಕ್ರಾಪೇ ಬಂದ್ಬಿಡ್ತು. ಏಪ್ರಿಲ್ ಅಲ್ಲಿ 20-25 ಏಲಕ್ಕಿನೇ ಕುಯ್ದಿದ್ವಿ, ಮತ್ತೆ ಈಗ ಸೆಕೆಂಡ್ ಆಗಿ ಮೇ ಲಾಸ್ಟ್ಗೆ ಒಂದು 55 ಏಲಕ್ಕಿ ಕುಯ್ದಾಗಿದೆ ನಮ್ದು. ಅದರಿಂದ ನಮ್ಮ ಅನುಕೂಲ, ಬೇಗ ಸಗಣಿ ಗೊಬ್ಬರ ಹಾಕಿದ್ರೆ ಅದು ರಸ ಬಿಟ್ಟು ಯಾಕೆಂದ್ರೆ ನೀರು ಹೊಡೆಯೋದ್ರಿಂದ ಅದು ಟೈಮಿಗೆ ಸರಿಯಾಗಿ ಬೇಗ ಬೇಗ ಬೆಳವಣಿಗೆ ಬಂದು ಕ್ರಾಪ್ ಕೊಡ್ತದೆ. ನೀವೆಲ್ಲ ಅನುಕೂಲಕ್ಕೆ ತಕ್ಕಂತೆ ನೋಡ್ಕೊಂಡು ಕೊಡ್ತೀರಾ ಅಥವಾ ಮೇ ತಿಂಗಳಲ್ಲೇ ಸಗಣಿ ಗೊಬ್ಬರವನ್ನ ಪೂರೈಕೆ ಮಾಡೋತರ ಆಲೋಚನೆ ಇಟ್ಕೊಂಡು ಹೋಗ್ತೀರಾ ಹೇಗೆ? ಇಲ್ಲ, ನಮಗೆ ಅನುಕೂಲ ಆದಾಗ ಸಗಣಿ ಗೊಬ್ಬರ ಮೇಗಂತೂ ಒಂದು ಟ್ರಿಪ್ ಹಾಕ್ತೇವೆ, ಮತ್ತೆ ಹೆಚ್ಚಾಗಿ ಉಳಿದಲ್ಲಿ ನಾವು ನವೆಂಬರ್ ಟೈಮಿಗೆ ನವೆಂಬರ್ ಹಾಕಿದ್ರೆ ಒಳ್ಳೇದು, ಸ್ವಲ್ಪ ಡ್ರೈ ಇರ್ತದೆ ಹಾಕಕ್ಕೆ ಸುಲಭ. ಆಗ ನಾವು ಹಾಕಿ ಜನವರಿಂದ ಸ್ಪ್ರಿಂಕ್ಲರ್ ಮಾಡಿದಾಗ ಅದು ಸ್ವಲ್ಪ ಒಳ್ಳೇದಾಗಬಹುದು ಅಂತ ನನ್ನ ಅನಿಸಿಕೆ. ಕೊಡೋರು ಮಾರ್ಚು ಏಪ್ರಿಲ್ ಈ ತಿಂಗಳಲ್ಲೂ ಕೊಟ್ಕೋಬಹುದು ಸಗಣಿ ಗೊಬ್ಬರನ? ಹೌದೌದು, ಸಗಣಿ ಗೊಬ್ಬರಕ್ಕೇನು ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಹಾಕೋದು ಕಷ್ಟ, ಅದು ಸ್ವಲ್ಪ ಜಾರ್ತದೆ, ಅದರಿಂದ ಜೂನ್ ಜುಲೈಲೆಲ್ಲ ಕಷ್ಟ. ಮಾರ್ಚ್ ಏಪ್ರಿಲ್ ಮೇ ಮತ್ತೆ ನವೆಂಬರ್ ಡಿಸೆಂಬರ್ ಹಾಕಿದ್ರು ಏನ್ ತೊಂದರೆ ಆಗೋದಿಲ್ಲ. ಅದು ಸಗಣಿ ಗೊಬ್ಬರ ಹಾಕಿದ್ರೆ ಅದೇನು ಸ್ಮೆಲ್ ಆಗ್ಲಿ ಅದರ ಆವಿ ಆಗ್ಲಿ ಎಲ್ಲೂ ಹೋಗೋದಿಲ್ಲ. ತರ್ಗಿರು ಜೋಲ್ಗಿಲ್ ಕುಯ್ತಾ ಇರಾಗ ಅದು ಮುಚ್ಚಿಕೊಂಡು ಅದ್ರ ಕೆಳಗಡೆ ಅದು ಬೇರೆಗೆ ರಸ ಬಿಡ್ತಾ ಇರ್ತದೆ. ಅದು ರಾಸಾಯನಿಕ ಗೊಬ್ಬರದ ವಿಚಾರ ಹೇಳಿ, ಎಷ್ಟೆಷ್ಟು ಕೊಡಬೇಕಾಗ್ತದೆ, ಯಾವ ಕೊಡ್ತೀರಿ? ರಾಸಾಯನಿಕ ಗೊಬ್ಬರ ಅದನ್ನು ಬೇಕು, ಯಾಕೆಂದ್ರೆ ನೆಲ್ಲಾಣಿಗೊಳ್ಳಿಗೆ ಇರೋದೇ ಗೊಬ್ಬರ. ಏಪ್ರಿಲ್ ಅಲ್ಲಿ ಒಂದು ಟ್ರಿಪ್ ಆದ್ರೆ ಕೊಡ್ತೇವೆ, ಇಲ್ಲ ಏಪ್ರಿಲ್ ಲಾಸ್ಟ್ ಗೆ ಒಂದು DAP ಮಿಕ್ಸರ್ ಕೊಡ್ತೇವೆ. ಮತ್ತೆ ಮೇ ಜೂನ್ ಅಲ್ಲಿ ರಾಕ್ ಫಾಸ್ಫೇಟ್ ಹಾಕ್ತೇವೆ, ರಾಕ್ ಅಂದ್ರೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಪೊಟಾಸ್ ಯೂರಿಯಾ ರಾಕ್ ಅದೊಂದು ಹಾಕ್ತೇವೆ. ಮತ್ತೆ ಇನ್ನು ಸೆಪ್ಟೆಂಬರ್ ಅಲ್ಲಿ ಪುನಃ ಅನುಕೂಲ ನೋಡಿ DAP ಅಥವಾ NPK ಯಾವ್ದಾದ್ರು ಮಿಕ್ಸ್ ಹಾಕ್ತೀವಿ ಸರ್. ಸೆಪ್ಟೆಂಬರ್ ನಂತರ ಮತ್ತೆ ಬರುವ ಏಪ್ರಿಲ್ ತನಕ ರಾಸಾಯನಿಕ ಗೊಬ್ಬರ ಕೊಡೋದಿಲ್ವಾ ಹೇಗೆ? ಕೊಡ್ತೇವೆ. ಪುನಃ ಸೆಪ್ಟೆಂಬರ್ ಅಂತಲ್ಲ ನೋಡ್ತೇವೆ, ಏಲಕ್ಕಿ ಗಿಡದಲ್ಲಿ ಕ್ರಾಪ್ ಇದ್ರೆ ಅಕ್ಟೋಬರ್ಲಿ ಕೊಡ್ತೇವೆ. ಅದನ್ನ ಒಂದು 30-40 ದಿವಸಕ್ಕೆಲ್ಲ ಒಂದು ಗೊಬ್ಬರ ಹಾಕ್ಬಹುದು. ಹಾಗೆ ನಮ್ಗೆ ಯಾವ್ದಾವ್ದು ಗೊಬ್ಬರ ಸಿಕ್ತೋ ಅದನ್ನ ತಂದುಬಿಟ್ಟು ಹಾಕ್ತೇವೆ, ಹೆಚ್ಚಾಗಿ DAP ಮತ್ತೆ ರಾಕ್ ಫಾಸ್ಫೇಟ್ ಹಾಕೋದು. ಹೇಗೆ, ಯಾವ ಅಂದಾಜಿನಲ್ಲಿ ಈ ಒಂದು ಗೊಬ್ಬರಗಳನ್ನ ಇಷ್ಟೇ ಕೊಡ್ಬೇಕಂತ ಅನ್ಕೊಂಡು ನೀವು ಪೂರೈಕೆ ಮಾಡ್ತೀರಿ? ಗೊಬ್ಬರ ಹಾಕದಷ್ಟು ಇಳುವರಿ ಜಾಸ್ತಿ ಬರ್ತದೆ, ಮತ್ತೆ ಕಂದು ಇದೆಲ್ಲ ಸ್ವಲ್ಪ ದೃಢವಾಗಿ ಬರ್ತದೆ. ಅದರಿಂದ ಗೊಬ್ಬರ ಹಾಕೋದಕ್ಕೆ ಕಷ್ಟ ಸ್ವಲ್ಪ, ಅದಕ್ಕೆ ಆಗಿ ಅದೇ ಬೀದಿ ಬೀದಿಗೆ ಎಲ್ಲೆಲ್ಲಿ ಗ್ಯಾಪ್ ಸಿಕ್ತು ಅಲ್ಲೆಲ್ಲಿಗೆ ಚಲಿ ಚಲಿ ಹಾಕ್ತೇವೆ ಅಷ್ಟೇ. ಮತ್ತೆ ಇಷ್ಟೇ ಹಾಕ್ತೀವಿ ಅಷ್ಟೇ ಅಂತೇನೆ, ನಮ್ಮ ಅನುಕೂಲ. ಜಾಸ್ತಿ ರೇಟ್ ಸಿಕ್ಕಿದಾಗ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಏಲಕ್ಕಿಗೆಲ್ಲ ರೇಟ್ ಕಮ್ಮಿ ಇರೋದ್ರಿಂದ ಸಾಧಾರಣ ಸ್ವಲ್ಪ ಕಮ್ಮಿನೇ ಗೊಬ್ಬರ ಹಾಕೋದು. ಇವಾಗ ನೀರಾವರಿ ಸಂಗತಿ ಬಗ್ಗೆ ಹೇಳ್ತಾ ಇದ್ರಿ, ನೀರಿದ್ರೇ ಏಲಕ್ಕಿ ಚೆನ್ನಾಗಿ ಬರುತ್ತೆ, ಗಿಡಗಳು ಉತ್ತಮವಾಗಿ ಬೆಳಿತಾವ ಅಂತ ಅನ್ಕೊಂಡು, ಹೇಗೆ 15 ದಿನ ತಿಂಗಳು ಅಥವಾ ಹಸಿನ ನೋಡ್ಕೊಂಡು ಪೂರೈಕೆ ಮಾಡ್ಕೊಳ್ತೀರಿ? ಏಲಕ್ಕಿ ನೆಲ್ಲಿಹಣ್ಣಿಗಳಾಗ್ಲಿ ಮಂಜರಬಾದ್ ಆಗ್ಲಿ ನೀರು ಬೇಕು, ಶೇಡು ಇರಬಾರದು, ಸ್ವಲ್ಪ ಓಪನ್ ಜಾಸ್ತಿ ಇರಬೇಕು. ಯಾಕಂತ ಹೇಳಿದ್ರೆ ಏಲಕ್ಕಿಗೆ ನೀರೇ ಮುಖ್ಯ. ಈಗ ಜೂನ್ ಅಲ್ಲಿ ಜುಲೈಲಿ ಏಲಕ್ಕಿ ಗಿಡ ನೆಟ್ರೆ ಫೆಬ್ರವರಿ ಫಸ್ಟ್ ಇಂದ ಏಲಕ್ಕಿಗೆ ಸ್ಪ್ರಿಂಕ್ಲರ್ ಮಾಡ್ತೀವಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಗಿಡ ನೆಟ್ರೆ ಜನವರಿ ಫಸ್ಟ್ ಇಂದನೇ ನೀರು ಕೊಡಬೇಕಾಗುತ್ತೆ. ಅದು ಬೇರೆಲ್ಲ ಅಷ್ಟು ಹಾಳಾಗಿ ಹೋಗಿರೋದಿಲ್ಲ, ಆಗ ಸ್ವಲ್ಪ ಬೇಗನೆ ಶುರು ಮಾಡ್ತೀವಿ ಸರ್. ಅಂದ್ರೆ ವಾರಕ್ಕೊಂದ್ಸಾರಿ ಕೊಡಬೇಕು ಅಥವಾ ತೇವ ನೋಡ್ಕೊಂಡು ವಾರಕ್ಕೆ 2 ಸಾರಿ ಅಥವಾ 15 ದಿನಕ್ಕೆ 2-3 ಸಾರಿ ಹೀಗೆ? ಹೌದು, ಈಗ ನಾವು ಜನವರಿಯಿಂದ ಕೊಟ್ರೆ ಸ್ವಲ್ಪ ಒಂದು 15-20 ದಿವಸ ಬಿಟ್ಟು ಕೊಡ್ತೇವೆ, ಯಾಕೆಂದ್ರೆ ಸ್ವಲ್ಪ ಭೂಮಿಲಿ ಪಸೆ ಇದ್ದಾಗಿರ್ತದೆ, ಆಗ್ಲೇ ನೀರು ಬೇಗ ಕೊಡೋದ್ರಿಂದ ಸ್ವಲ್ಪ ನೀರಿನಂಶ ಹಿಡಿದಿಟ್ಟಿರ್ತದೆ. ಅದು ಜನವರಿ 15 ಮೇಲೆ ಕೊಟ್ರೆ ಸ್ವಲ್ಪ ಬೇಗ ಬೇಗ ಕೊಡಬೇಕಾಗುತ್ತೆ, ಒಂದು 10 ದಿವಸ ನಮ್ಮ ಅನುಕೂಲ. ನೀರು ಹೇಗಿದೆ, ಆಮೇಲೆ ಕರೆಂಟು ಸರಿಯಾಗಿರೋದಿಲ್ಲ, ಹಾಗಾಗಿ ಕರೆಂಟ್ ಸಿಕ್ಕಿದಾಗ ನೀರು ಜಾಸ್ತಿ ಇರ್ತದೆ, ಕರೆಂಟ್ ಇಲ್ದಾಗ ನೀರು ನಿಲ್ಲಿಸಲೇಬೇಕಾಗ್ತದೆ. ಹಾಗಾಗಿ ಒಂದು 20 ದಿವಸಕ್ಕೆ ಒಂದು ಸರಿ ನೀರಂತೂ ಕೊಡ್ಲೇಬೇಕು. ಏಲಕ್ಕಿ ಗಿಡಗಳ ಸುತ್ತಮುತ್ತ ತರಗು ಇಟ್ಕೊಳ್ಳೋದು ಅಥವಾ ಶುಚಿಯಾಗಿ ಇಟ್ಕೊಳ್ಳೋದು, ಇದ್ರ ಬಗ್ಗೆ ಏನಂತೀರಿ? ಹೌದು, ಏಲಕ್ಕಿ ಗಿಡ ಸುತ್ತ ಅದರ ಜೋಲು ಕುಯ್ಯೋದು, ಮತ್ತೆ ಏಲಕ್ಕಿ ಕುಯ್ದಾದ ಮೇಲೆ ಅದ್ರ ಕುತ್ತು ಇರ್ತವೆ ಅವನ್ನು ಕುಯ್ಯೋದು, ಅದೆಲ್ಲ ಮೊದಲು ಒಂದು 600-700 ಗಿಡ ಇರೋ ಮಾಡ್ತಾ ಇದ್ವಿ. ಫಸ್ಟ್ ಹೊಸ ಕುತ್ತು ಬರೋದ್ರೊಳಗೆ ಗೆರೆ ಅಂತ ಹೇಳ್ತೀವಿ, ಆ ಗೆರೆನೆಲ್ಲ ಕುಯ್ದು ಕ್ಲೀನ್ ಮಾಡಿ ಬೇರೆ ಕಡೆ ಸಾಕ್ತಿದ್ವಿ. ಇವಾಗ ಸ್ವಲ್ಪ ಏಲಕ್ಕಿ ಗಿಡ ಎಲ್ಲ ಜಾಸ್ತಿ ಆದ್ರಿಂದ ಅದನ್ನೆಲ್ಲ ಮಾಡೋದಿಲ್ಲ ನಾವೀಗ. ಏಲಕ್ಕಿನ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ, ಬೋರ್ಡರ್ ಎಲ್ಲ ಜೋಲ್ನೆಲ್ಲ ಕುಯ್ದು ಬೇರೆ ಕಡೆ ಹಾಕ್ಬೇಕು, ಮತ್ತೆ ಇಲ್ಲಿ ಬಿಡಬಾರ್ದು ಕಾಯಿಲೆ ಹುಳ ಅದು ಇದು ಬರ್ತವೆ ಅಂತ ಹೇಳಿ. ಹೌದು, ಅದೆಲ್ಲ ಮಾಡಕ್ ಹೋದ್ರೆ ಈ ರೇಟಲ್ಲಿ ನಮಗೆ ವರ್ಕ್ಔಟ್ ಆಗೋದಿಲ್ಲ. ಆದ್ರಿಂದ ನಾವು ಫಸ್ಟ್ ಏಲಕ್ಕಿಗೆ ಕಂಪನಿ ಗೊಬ್ಬರ ಹಾಕಿದ್ಮೇಲೆ ಜೋಲ್ ಎಲ್ಲ ಕುಯ್ದು ಅಲ್ಲಲ್ಲೇ ಬಿಟ್ಟು ಬಿಡ್ತೇವೆ ಸರ್. ಸಿಂಪರಣೆ ವಿಚಾರ, ಇಂಥದೇ ಔಷಧಿಯನ್ನ ಕೊಡಬೇಕು ಅಥವಾ ಹೀಗೆ ಕೊಡ್ಬೇಕನ್ನೋ ಒಂದು ಸಂಗತಿ ಏನಂತೀರಿ? ಹೌದು, ಏಲಕ್ಕಿಗೆ ಕಂದು ಕೊರೆಯ ಹುಳುಗಳು ಹಾವಳಿ ಇರೋದ್ರಿಂದ ಇದಕ್ಕೆ ಸಿಂಪರಣೆ ಮಾಡ್ಲೇಬೇಕು ಅನ್ಸ್ತಿನ. ಫಸ್ಟ್ ತಿಂಗಳಿಗೊಂದು ಸ್ಪ್ರೇ ಮಾಡ್ತಿದ್ವಿ ಮೋನೋ ಕ್ರೋಟೋಪಸ್ ಅಂತ ಹೇಳಿ. ಫಸ್ಟ್ ಎಲ್ಲ ನಮಗೆ ಗೊತ್ತಿರ್ಲಿಲ್ಲ, 40-45 ದಿವಸ ಹೊಡಿತಿರ್ವಿ, ಅದು ಹುಳ ತುಂಬಾ ಇರೋದು, ಕಾಯಿನೂ ತಿಂದು ತೂತ ಮಾಡ್ತಿತ್ತು, ಕಂದನ್ ಬಿಡಿಸ್ತಾ ಇತ್ತು. ತದ ನಂತರ ನಮಗೆ ತನ್ನಷ್ಟೇ ಅದರ ಅನುಭವ ಬರ್ತಾ ತಿಂಗಳಿಗೊಂದು ಸ್ಪ್ರೇ ಮಾಡ್ತಾ ಇದೀವಿ. ಆಮೇಲೆ ಇವಾಗ ಅಂಗಡಿಗಳಲ್ಲಿ ಬೇರೆ ಬೇರೆ ಔಷಧಿಗಳೆಲ್ಲ ಬರ್ತಾ ಇರೋದ್ರಿಂದ ತಿಂಗಳಿಗೊಂದು ಔಷಧಿ ಹೊಡೆದ್ರೆ ಗಿಡಗೆ ಒಳ್ಳೇದದು, ಗಿಡನು ಸ್ವಲ್ಪ ಚೆನ್ನಾಗಿ ಒಳ್ಳೆ ದೃಢ ಆಗಿರ್ತಾ ಇತ್ತು. ಈಗ 3 ತಿಂಗಳಿಗೊಂದು ಸ್ಪ್ರೇ ಬಂದಿದೆ, ಅದನ್ನ ಹೊಡಿತೀವಿ. ಸ್ವಲ್ಪ ಬ್ಯಾಸಿಗೆಯಲ್ಲಿ ಕಷ್ಟ, ಔಷಧಿ ಸ್ವಲ್ಪ ಹೀಟ್ ಇರಬಹುದು, ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಕೆಂಪು ಬರ್ತದೆ, ಆಮೇಲೆ ಸ್ವಲ್ಪ ಕಂದು ವೀಕ್ ಆಗ್ತಾ ಬರ್ತದೆ. ಅದರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಮೋನೋ ಹೊಡಿತೀವಿ ತಿಂಗಳಿಗೊಂದು. ಮಳೆಯಲ್ಲಿ ಸ್ಪ್ರೇ ಮಾಡೋಕೆ ಕಷ್ಟ ಅಂತ ಹೇಳಿ ಮೇ ಜೂನ್ ಅಲ್ಲಿ ರೀಸೆಂಟ್ ಅಂತ ಹೊಡಿತೀವಿ, ಆಗ ಹೆಚ್ಚು ಕಮ್ಮಿ 90 ದಿವಸ ಫ್ರೀ ಆಗ್ತೀವಿ. ಆಗ ಗೊಚ್ಚೆ ಮತ್ತೆ ಮರ ಬೀಳೋದು ತುಂಬಾ ಕಷ್ಟ ಇರ್ತದೆ ತೋಟದಲ್ಲಿ ಕೆಲಸ ಮಾಡೋದಕ್ಕೆ. ಆಗ ಸೆಪ್ಟೆಂಬರ್ 15 ಇರೋರಿಗೆ ಔಷಧಿ ಹುಳ ಬರದಾಗ ತಡ್ಕೊಳ್ಳುತ್ತೆ. ಬೇವಿನ ಎಣ್ಣೆಯನ್ನ ಸಿಂಪರಣೆ ಮಾಡೋದು ಅಥವಾ ಇನ್ನು ಬೇರೆ ಪರಿಸರಕ್ಕೆ ಪೂರಕವಾದ ಪರಿಸರ ಪ್ರಿಯ ತತ್ವಗಳನ್ನ ಪಾಲನೆ ಮಾಡುವ ಒಂದು ಸಂಗತಿಯಲ್ಲಿ ತಮ್ಮ ಆಲೋಚನೆ ಹೇಗೆ ಸಾಗಿದವೆ? ಹೌದು, ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೇವೆ, ವರ್ಷದಲ್ಲಿ 2 ಸರಿ ತಪ್ಪಿದ್ರೆ 3 ಸರಿ ಮೊದಲು ಹೊಡಿತಿದ್ವಿ. ಈಗ ಒಂದು ಹೊಡೆದಿದ್ವಿ ಬೇವಿನ ಎಣ್ಣೆ, ಬ್ಯಾರಲಿಗೆ ಒಂದು 300 ml ಹಾಕ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಅದು ಇದು ಹುಳಗಳು ಮತ್ತೆ ಯಾವ್ದಾದ್ರು ಬೇರೆ ಹುಳ ಬರ್ತದೆ, ಅದರಿಂದ ಬೇವಿನ ಎಣ್ಣೆ ಹೊಡೆದ್ರೆ ಒಳ್ಳೇದು ಅಂತ ಹೇಳಿದ್ರು. ನಾವು ವರ್ಷಕ್ಕೊಂದು 2 ಸರಿ ಬೇವಿನ ಎಣ್ಣೆ ಸಿಂಪರಣೆ ಮಾಡ್ತೀವಿ. ಯಾವ ಸಮಯದಲ್ಲಿ ಕೊಡ್ತೀರಿ ಅದನ್ನು? ಮಾರ್ಚ್ ಟೈಮಲ್ಲಿ ಒಂದ್ಸರಿ ಸಿಂಪರಣೆ ಮಾಡ್ತೀವಿ, ಮತ್ತೊಂದು ಅಕ್ಟೋಬರ್ ತಪ್ಪಿ ನವೆಂಬರ್ ಟೈಮಲ್ಲಿ ಒಂದ್ಸರಿ ಮಾಡ್ತೇವೆ ಸರ್. ಪ್ರತ್ಯೇಕವಾಗಿ ಮಾಡ್ತೀರಾ ಅಥವಾ ಬೇರೆ ಔಷಧಿಗಳ ಜೊತೆಗೆ ಸಿಂಪರಣೆಯನ್ನ ಕೈಗೊಳ್ತೀರಾ? ಇಲ್ಲ, ನಾವು ಬೇವಿನ ಎಣ್ಣೆ ಸಪರೇಟ್, ಅದಕ್ಕೆ ಬಿಳಿ ಚಿಟ್ಟೆ ಹುಳ ಅಂತ ಬರ್ತದೆ, ಅದು ಎಲೆ ಎಲ್ಲ ಸ್ವಲ್ಪ ರಸ ಕುಡಿಯೋದು ಇದುಂಟು ಆ ಹುಳ ಇರೋದ್ರಿಂದ ಬೇವಿನ ಎಣ್ಣೆಗೆ ಸ್ವಲ್ಪ ಇದ ಹಾಕ್ತೀವಿ ನಾವು ಗಮ್ಮು, ಮಳೆ ಎಣ್ಣೆ ಅಂತ ಹೇಳ್ತಾರೆ, ಆ ಗಮ್ಮನ ಹಾಕಿ ಹೊಡೆದ್ರೆ ಅದರ ಎಲೆಗಳೆಲ್ಲ ಅಲ್ಲಿ ಅಂಟುತ್ತವೆ ಅಂತ ಹೇಳಿ ಬೇವಿನ ಎಣ್ಣೆಗೆ ಅದು ಮಿಕ್ಸ್ ಮಾಡಿ ಹೊಡಿತೀವಿ ಸರ್. ನಿಮ್ಮಲ್ಲೆಲ್ಲ ಏಲಕ್ಕಿಯನ್ನ ಈ ಹಿಂದೆನೂ ಬೆಳೆಯಲಾಗ್ತಾ ಇತ್ತು ಅಂತ ಅನ್ಕೊಂಡು ಜನ ಮಾತಾಡ್ತಾರೆ. ತಾವು ಹೇಳಿದ್ರಿ 18 ವರ್ಷಗಳಿಂದ ಏಲಕ್ಕಿಯನ್ನ ಸಾಗುವಳಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು, ಒಂದು ಸಾರಿ ಸಸಿನ ಹಾಕಿದ ಬಳಿಕ ಎಷ್ಟು ವರ್ಷಗಳ ಕಾಲ ಆ ಸಸಿಯಿಂದ ಕಂದುಗಳು ಬೆಳೀತಾ ಇರ್ತವೆ, ಎಷ್ಟು ವರ್ಷಗಳ ಕಾಲ ಬೆಳೆಯನ್ನು ಇಟ್ಕೊಳ್ತೀರಿ, ಮತ್ತೆ ಜಾಗ ಬದಲಾವಣೆ ಮಾಡೋದು, ಆ ಬೆಳೆಯನ್ನ ಸಂಪೂರ್ಣವಾಗಿ ತೆಗೆದು ಮತ್ತೊಂದು ಸಾರಿ ಹೊಸ ಬೆಳೆಯನ್ನ ಹಾಕೊಳ್ಳೋದು, ಈ ತರ ಹೇಗೆ ನೀವು ಮಾಡ್ತಿರೋದು? ಹೌದು, ನಾವು ಬೆಳೆ ನಾಟಿ ಮಾಡಿದ ಮೇಲೆ ನಮಗೆ ಫಸ್ಟ್ ಗೊತ್ತಿರಲಿಲ್ಲ, 3-4 ಕ್ರಾಪ್ಗೂ ಇದು ಅದನ್ನ ಬಿಟ್ಟು ಮತ್ತೆ ಹೊಸದು ಮಾಡ್ತಾ ಇದ್ವಿ. ಇವಾಗ ಹಾಗಲ್ಲ, ನಮ್ದು 12 ವರ್ಷ ಅದು ಗಿಡ ಇದಾವೆ, 8 ವರ್ಷ ಗಿಡ ಇದಾವೆ, ಒಂದು 5 ವರ್ಷ ಹೊಸ ಗಿಡ, ಅದು 12 ವರ್ಷ ಅಂದ್ರೆ ಇದ್ದ ಗಿಡನಲ್ಲಿ ನಾವು ಈಗ ಕ್ರಾಪ್ ಕೂತಾ ಇದೀವಿ ಸರ್. ಓ, 4-5 ವರ್ಷಗಳ ಕಾಲ ಇಟ್ಕೊಂಡು ತೆಗಿಬೇಕನ್ನೋ ತರ ಆಲೋಚನೆ ಹೇಗೆ, ಯಾರಿಂದ ಬಂತು ಅಥವಾ ಏನು ಆ ಸಂದರ್ಭ, ಯಾಕಾಗಿ ಬಂತು? ಗಿಡ ನೆಟ್ಟು 18 ತಿಂಗಳ ಕ್ರಾಪ್ ಇರ್ತದೆ, ಆಮೇಲೆ 3-4 ಕ್ರಾಪ್ ಕುಯ್ದ ಮೇಲೆ ಸ್ವಲ್ಪ ವೀಕ್ ಆಗ್ತಾ ಬರ್ತದೆ, ಆಗ ನಾವು ಅದನ್ನ ಚೇಂಜ್ ಮಾಡಬೇಕಾಗುತ್ತೆ ಅಂತ ನಮ್ಮ ಅನಿಸಿಕೆ. ಆದ್ರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ, ಸ್ವಲ್ಪ ಗೊಬ್ಬರ ಮತ್ತೆ ಮಣ್ಣೆಲ್ಲ ಹಾಕೊಂಡು ಮತ್ತೆ ಕಾಂಪೋಸ್ಟ್ ಮಾಡಿದ ಗೊಬ್ಬರ ಎಲ್ಲ ಹಾಕಿದ್ರೆ ಅಲ್ಲಿಂದ ಖರ್ಚು ಸ್ವಲ್ಪ ಕಡಿಮೆ ಬರ್ತದೆ, ಅದು ಒಳ್ಳೇದಾಗಬಹುದು ಅಂತ ಅನಿಸ್ತದೆ ಸರ್. ನಿಜ, ಕೆಲವೊಂದು ಸಂಗತಿಗಳು ಅನವಶ್ಯಕವಾಗಿ ಹೊರದಾಯಕವಾಗ್ತವೆ, ಮತ್ತೆ ಏನಪ್ಪಾ ಏನು ಉಳಿಯೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಆತಂಕ ಆಗ್ತದೆ, ಹಾಗಾಗಿ ಯೋಚನೆ ಮಾಡಲೇಬೇಕು. ನಿಮ್ಮಲ್ಲೆಲ್ಲ ಎಷ್ಟು ತಿಂಗಳ ಕಾಲ ಇಳುವರಿ ಸಿಗುತ್ತೆ, ಯಾವಾಗ ಶುರುವಾಗುತ್ತೆ ಕೊಯ್ಲು? ಏಲಕ್ಕಿಗೆ ಕೆಲಸ ಮಾಡಿದಾಗ ಇರ್ತದೆ, ನಾನು ಹೇಳಿದಾಗೆ ಈಗ ನವೆಂಬರ್ ಅಲ್ಲಿ ಸಗಣಿ ಗೊಬ್ಬರ ಹಾಕಿ ಜನವರಿ ಫಸ್ಟ್ ಇಂದ ನೀರು ಕೊಡೋದ್ರಿಂದ ಈ ವರ್ಷ ನಮಗೆ ಏಪ್ರಿಲ್ ಅಲ್ಲಿ ಕಾಯಿ ಸಿಕ್ತು ಏಲಕ್ಕಿ. ಈಗ ಮೇಲು ಬಂದಿದೆ, ಪುನಃ ಈಗಲೂ ಹಣ್ಣು ಶುರು ಆಗಿದೆ ನಮಗೆ ಹಾಗೆ. ಮತ್ತೆ ಏಲಕ್ಕಿ ಕ್ರಾಪ್ ಕರೆಕ್ಟ್ ಆಗಿ ಬರೋದು 15 June ಮೇಲೆ, ಆದ್ರೆ ನೆಲ್ಲೆಣ್ಣೆ ಆಗಲ್ಲ, ನಾವು ಯಾವ ತರ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಬೆಳೆ ಡಿಪೆಂಡ್ ಆಗ್ತದೆ ಸರ್. ಅದು ಚೆನ್ನಾಗಿ ಹದವಾಗಿ ಅದಕ್ಕೆ ಪೂರ್ವಕವಾಗಿ ನೀರು ಗೊಬ್ಬರ ಕೊಟ್ಕೊಂಡ್ರೆ ತಾವ್ ಹೇಳಿದಂಗೆ ಏಪ್ರಿಲ್ ಅಲ್ಲೇ ಶುರು ಆಗ್ಬಿಡುತ್ತೆ, ಮತ್ತೆ ಎಲ್ಲಿವರೆಗೂ ಇರುತ್ತೆ ಕಾಯಿ? ಹೌದು, ನಮಗೆ ಏಪ್ರಿಲ್ ಸ್ಟಾರ್ಟ್ ಆಗಿದೆ ಈ ವರ್ಷ, ಅದಿನ್ನು ಸ್ವಲ್ಪ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನನ್ನಂದಾಜು ಅದು ಜನವರಿ ತನಕ ಇರಬಹುದು, ಯಾಕೆಂದ್ರೆ ಸ್ವಲ್ಪ ಬೇಗ ಸ್ಟಾರ್ಟ್ ಆದ್ರಿಂದ ಅದು ಸ್ವಲ್ಪ ಬೇಗ ಮುಗಿತಿದೆ. ಇಲ್ಲ ಜೂನ್ ಅಲ್ಲಿ ಕ್ರಾಪ್ ಶುರು ಆದ್ರೆ ಫೆಬ್ರವರಿ ಮಾರ್ಚ್ ತನಕ ನಾವು ಕುಯ್ದಿದೀವಿ ಈ ವರ್ಷ, ಮಾರ್ಚ್ ಇಲ್ಲೂ ಎಲ್ಲಕ್ಕಿತ್ತು. ಓ ನೋಡಿ, ಮಾರ್ಚು ಅಂತಂದ್ರೆ ನಿಮಗೆ 11 ತಿಂಗಳ ಕಾಲ ಕಾಯಿ ಕಟಾವು ನಡೀತಾ ಇರತ್ತೆ, ಇಳುವರಿ ಸಿಗ್ತಾ ಇರತ್ತೆ ಅಂತ ಅನ್ಕೊಂಡು ನಿಮ್ಮ ಮಾತುಗಳಿಂದ ನಾವು ತಿಳ್ಕೊಳ್ತಾ ಇದೀವಿ. ಆದ್ರೆ ಅದಕ್ಕೆ ಪೂರ್ವಕವಾಗಿ ಕೆಲಸ ಮಾಡ್ಬೇಕು, ಒಳ್ಳೆ ಗೊಬ್ಬರ ನೀರು ಮತ್ತೆ ಅದಕ್ಕೆ ಪೂರ್ವಕವಾದ ವಾತಾವರಣ. ತಾವ್ ಹೇಳ್ತಾ ಇದ್ರಿ ನೆರಳು ಹೆಚ್ಚಿಗಿದ್ರೆ ಫಸಲು ಕಡಿಮೆ ಆಗ್ತದೆ, ನೆರಳು ಹದವಾಗಿರ್ಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ಅರಬೇಕು ಇದೆಯಲ್ಲ, ಅದೇ ತರ ಏಲಕ್ಕಿಗೂ ನೆರಳಿದ್ರೆ ಒಳ್ಳೇದು ಅಂತ ಅನ್ಕೊಂಡು, ನೀವೆಲ್ಲ ಎಷ್ಟು ಪ್ರಮಾಣದ ನೆರಳನ್ನ ಇಟ್ಕೊಳ್ತೀರಿ, ಕಾಪಾಡ್ಕೊಳ್ತೀರಿ? ಹೌದು, ಎಲೆಕ್ಕಿ ನೆರಳು ಬೇಕು, ನೆರಳು ಜಾಸ್ತಿ ಇದ್ದಷ್ಟು ಇಳುವರಿ ಸ್ವಲ್ಪ ಕಮ್ಮಿ ಇರ್ತದೆ, ಮತ್ತೆ ಕಂದುಗಳೆಲ್ಲ ಸ್ವಲ್ಪ ಕಮ್ಮಿ ದೃಢ ಆಗಿರೋದಿಲ್ಲ, ಸ್ವಲ್ಪ ವೀಕ್ ಆಗ್ತದೆ, ಅದರಿಂದ ನಾವು ಸ್ವಲ್ಪ ಜಾಸ್ತಿ ಓಪನ್ ಮಾಡ್ತೇವೆ, ಮತ್ತೆ ಅದಕ್ಕೆ ಸ್ವಲ್ಪ ಗೊಬ್ಬರನೂ ಜಾಸ್ತಿ ಕೊಡ್ತೇವೆ, ಮತ್ತೆ ನೀರು ಬೇಕು. ಹಾಗಾಗಿ ನೆಲ್ಲೆಣ್ಣೆಗಳು 12 ತಿಂಗಳಲ್ಲಿ 10 ತಿಂಗಳಂತೂ ಖಂಡಿತ ಕುಯ್ಬೋದು ಸರ್. ಇನ್ನು ನಾಟಿ ತಳಿಗಳಿದಾವಲ್ಲ, SKP-14, Clone-65, ಇನ್ನು ಬೇರೆ ಬೇರೆದಿದಾವಲ್ಲ, ಈ ತರದ ತಳಿಗಳಲ್ಲಿ ಇಳುವರಿ ಎಷ್ಟು ತಿಂಗಳುಗಳ ಕಾಲ ಸಿಗುತ್ತೆ ಅಥವಾ ಅವುಗಳ ಪ್ರತಿಕ್ರಿಯೆ ನೀವು ಮಾಡುವ ಕೆಲಸಗಳ ಮೇಲೆ ಹೇಗಿದೆ ಅಂತ ಹೇಳ್ತೀರಿ? ಹೌದು, 25 ವರ್ಷ ಮೊದಲು ಇತ್ತು ಲೋಕಲ್ ಏಲಕ್ಕಿ ಮಂಜರಾಬಾದ್ ಅಂತ ಹೇಳ್ತಿದ್ರು, ಆಮೇಲೆ ನಾನು ಹೀಗಾಗಿ ಒಂದು 3-4 ವರ್ಷದಿಂದ ಫಸ್ಟ್ ಬೆಳೆದಿದ್ದು, ನಾವೇ ಒಂದ್ ಸ್ವಲ್ಪ ನರ್ಸರಿ ಮಾಡಿಟ್ಟಿದ್ದೆ, ಮಾರಕ್ಕಿಂತ ಮಾಡಿದದು, ಬೇರೆ ಯಾರು ಬಂದ್ರೆ ಕೊಡೋಣ ಅಂತೇಳಿ, ಯಾರು ತಗೊಳ್ಳಿಲ್ಲ. ನಾನೊಂದು 2,000-3,000 ಗಿಡ ಮತ್ತೆ ನಮ್ಮ ಅಣ್ಣನಿಗೆ ಸ್ವಲ್ಪ ಕೊಟ್ಟೆ, ನಾವೇ ಅದನ್ನು ನಾಟಿ ಮಾಡಿದ್ವಿ. ಇದಕ್ಕಿಂತ ಬೇಗ ಕ್ರಾಪ್ ಬಂತದು, ಈ ತರ ಇಷ್ಟು ಹೈಟ್ ಬರ್ತದೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ, ರೋಬಸ್ಟ್ ತೋಟದಲ್ಲಿ ಹಾಕಿದ್ದು, ಅದು ನೆಲ್ಲೆಣ್ಣೆಗಳಷ್ಟೇ ಹೈಟ್ ಬಂತು, ಮತ್ತೆ ಅದೇ ಟೈಮಿಗೆ ಕ್ರಾಪ್ ಬಂತು. ಅದನ್ನ ಬೆಳೆದು ನೋಡಾಗ ಅದು ಕಾಫಿ ಗಿಡದ ಮೇಲೆ ಬಂತು, ನಮಗೆ ಅಷ್ಟು ಎತ್ತರ ಬರ್ತದೆ ಗೊತ್ತಾಗ್ಲಿಲ್ಲ. ಅದರಿಂದ ನಾವೇನ್ ಮಾಡಿದ್ವಿ, 1 ವರ್ಷ ನೋಡುವಾಗ ಕಾಫಿನ ಹಾಳು ಮಾಡುತ್ತೆ ಅನ್ನೋ ಅಂದಾಜಿನ ಮೇಲೆ 1 ವರ್ಷ ಕ್ರಾಪ್ ಇಟ್ಕೊಂಡು ಅದನ್ನ ತೆಗೆದಿದ್ವಿ. ಮತ್ತೆ ಲಾಸ್ ಅದು, ಈ ನೆಲ್ಲೆಣ್ಣೆಗಳಷ್ಟು ಏಲಕ್ಕಿ ಇಳುವರಿ ಬರೋದಿಲ್ಲ, ಇದರಲ್ಲಿ 3 ಕೆಜಿ ಬಂದ್ರೆ ಅದರಲ್ಲಿ 1/4 ಕೆಜಿ ಒಂದು ಗಿಡದಲ್ಲಿ ಬರ್ತದೆ, ಮತ್ತೆ ರೇಟುನು ಅದಕ್ಕೆ ಕಮ್ಮಿ ಸ್ವಲ್ಪ. ಇವತ್ತಿನ ರೇಟ್ ಅಲ್ಲಿ 1,200 ರೂಪಾಯಿ ನೆಲ್ಲೆಣ್ಣೆಗಳಿಗಿದ್ರೆ ಅದಕ್ಕೆ 600-700 ರೂಪಾಯಿ ರೇಟ್ ಇದೆ. ಮತ್ತೆ ಅದನ್ನ ಅಳಿಲು ಇಲಿಗಳು ತಿನ್ನೋದು ಜಾಸ್ತಿ, ಅದರಿಂದ ಸ್ವಲ್ಪ ಅದೇನಂತ ಒಳ್ಳೆ ಬೆಳೆ ಅಲ್ಲ ಅಂತ ಅನಿಸ್ತದೆ ನನಗೆ. ಪರಿಮಳದ ದೃಷ್ಟಿಯಲ್ಲಿ ನಾಟಿ ತಳಿಗಳಲ್ಲಿ ಚೆನ್ನಾಗಿದೆ ಅಂತ ಅನ್ಕೊಂಡು ಹೇಳುದಿದೆ, ನೀವೇನಂತೀರಿ? ಒಂಥರ ಸುವಾಸನೆ ಪರಿಮಳ ನೆಲ್ಲಾಣಿಯಲ್ಲೂ ಕಡಿಮೆ ಇಲ್ಲ ಅಂತ ಹೇಳ್ತೀರಾ ಅಥವಾ ನಾಟಿನೇ ಒಳ್ಳೇದಂತ ಹೇಳ್ತೀರಾ? ಹೌದು, ಮೊದಲು ಈ ನೆಲ್ಲೆಣ್ಣೆಗಳು ಇರ್ಲಿಲ್ಲ, ಅದರ ಒಂದೇ ಸ್ಮೆಲ್ ನಮಗೆ ಬಾರಿ ಸ್ಮೆಲ್ ಬರ್ತಾ ಇತ್ತು, ನೋಡೋಕು ಖುಷಿ ಆಗ್ತಿತ್ತು. ಈಗ ನೆಲ್ಲೆಣ್ಣೆಗಳು ಬೆಳೆದ ನೋಡಿದ ಮೇಲೆ ನೆಲ್ಲೆಣ್ಣೆಗಳಲ್ಲಿ ಇರೋ ಸ್ಮೆಲ್ ನಾಟಿಯಲ್ಲಿ ಇಲ್ಲ, ನೋಡೋಕೆ ಕಲರ್ ಆಗಿ ರೌಂಡ್ ಆಗಿ ಚೆನ್ನಾಗಿರ್ತದೆ, ಬಿಟ್ರೆ ತೂಕನು ಅಷ್ಟೇ. ನೆಲ್ಲೆಣ್ಣೆಗಳು ಇದಕ್ಕಿಂತ ತೂಕನು ಚೆನ್ನಾಗಿ ಬರ್ತದೆ, ಕಲರ್ ಗ್ರೀನ್ ಬರ್ತದೆ, ಸ್ಮೆಲ್ ಚೆನ್ನಾಗಿ ಬರ್ತದೆ, ಮತ್ತೆ ಒಣಗಿಸಿದ ಕಾಯಿ 1-2 ವರ್ಷ ಇಡ್ಬೋದು. ಇದು ಹಾಗಲ್ಲ, ಇದು ಲೋಕಲ್ ಕಾಯಿ ಸ್ವಲ್ಪ ಸಿಪ್ಪೆ ದಪ್ಪ ಇರ್ತದೆ, ಅದರಿಂದ ತುಂಬಾ ಟೈಮ್ ಇಡಕ್ಕಾಗೋದಿಲ್ಲ, ಇಟ್ಟ ಮೇಲೆ 1 ವರ್ಷ ಕಳೆದ್ರೆ ಅದ್ರ ಕಲರ್ ಫೇಡ್ ಆಗ್ತದೆ, ಅದರಿಂದ ಅದಕ್ಕೆ ಸ್ವಲ್ಪ ಮಾರ್ಕೆಟ್ ಕಮ್ಮಿ. ಆರೇಳು ಎಕರೆಯಲ್ಲಿ ವಾರ್ಷಿಕವಾಗಿ ಒಂದೊಂದು ವರ್ಷ ವ್ಯತ್ಯಾಸ ಆಗುದಿದೆ, ಸರಾಸರಿ ನೋಡೋದಾದ್ರೆ ನಿಮಗೆ ಇಳುವರಿ ಎಷ್ಟು ಸಿಗ್ತಾ ಇದೆ? ಮೊದಲು ನಮಗೆ ಈ ತರ ಗೊತ್ತಿರ್ಲಿಲ್ಲ, ಇಷ್ಟು ಗೊಬ್ಬರ ಹಾಕ್ಬೇಕು, ಇಷ್ಟು ಸ್ಪ್ರೇ ಮಾಡ್ಬೇಕು ಹೀಗೆಲ್ಲ. ಮತ್ತೆ ನಾವೇನ್ ಮಾಡ್ತಿದ್ವಿ, 2 ತಿಂಗಳಿಗೊಂದು ಸ್ಪ್ರೇ ಮಾಡ್ತಿದ್ವಿ, ಅದು ಹುಳ ಎಲ್ಲ ಕಾಯಿ ಎಲ್ಲ ತಿಂದು ನಮಗೆ ಇಷ್ಟು ಇಳುವರಿ ಬರ್ತಿರ್ಲಿಲ್ಲ. ಈಗೆಲ್ಲ ನಮಗೆ 6 ಎಕರೆಗೆ ಒಂದು 2,000 ಕೆಜಿ ಸಿಗ್ತದೆ. ಈ ವರ್ಷ ಇನ್ನೂ ಜಾಸ್ತಿನೇ ಬರ್ಬೋದು, ಸ್ವಲ್ಪ ಇಳುವರಿ ಜಾಸ್ತಿ ಇದೆ. ಅದರಿಂದ ಒಂದು 6 ಎಕರೆಗೆ ಒಂದು 3,000 ಕೆಜಿ ಇಳುವರಿ ಬರ್ಬೋದು ಸರ್. ಇವಾಗ ಇಲ್ಲೆಲ್ಲ ನೀವು ಕಂಡಂತೆ ಬೇರೆ ಬೇರೆ ತಳಿಗಳನ್ನು ಬೆಳ್ಕೊಳ್ತಾದರೆ ಮತ್ತೆ ನೆಲ್ಲಾಣಿಯನ್ನು ಹಾಕೊಂಡಿರೋದಿದೆ, ಅವರೆಲ್ಲ ಪಡೆಯುತ್ತಿರುವ ಇಳುವರಿ ಎಷ್ಟಿದೆ ಅಂತ ನೀವು ಗಮನಿಸಿದಿರಿ? ಹೌದು, ಇಳುವರಿ ಅಂದ್ರೆ ಗಿಡ ಜಾಸ್ತಿ ಇದ್ದಷ್ಟು ಇಳುವರಿ ಕಮ್ಮಿ ಇರ್ತದೆ. ಈಗ ಒಬ್ರು 1 ಎಕರೆಯಲ್ಲಿ 400 ಗಿಡ ಬೆಳೆದಿರ್ತಾರೆ, 1 ಎಕರೆ ಬೆಳೆದಿರ್ತಾರೆ, ಅವರು ಸಾಕಷ್ಟು ಗೊಬ್ಬರ ಹಾಕ್ತಾರೆ, ಸ್ಪ್ರೇನು ಮಾಡ್ತಾರೆ, ತುಂಬಾ ಇಳುವರಿನ ಬರ್ತದೆ. ಅವರೇ ಮನೆಯವರು ಸ್ವಲ್ಪ ಏನಾದ್ರು ಕೆಲಸ ಮಾಡೋರಿದ್ರೆ ಇನ್ನೂ ಸ್ವಲ್ಪ ಇಳುವರಿ ಜಾಸ್ತಿನೇ ತೆಗಿಬಹುದು ಅಂತ ನನ್ನ ಅನಿಸಿಕೆ. ಹಾಗಿರೋದ್ರಿಂದ ಸ್ವಲ್ಪ ಏರಿಯಾ ಕಮ್ಮಿ ಇರೋದ್ರಲ್ಲಿ ಇಳುವರಿ ಜಾಸ್ತಿ ಇರುತ್ತೆ. ನಾವು ಮಾಡ್ತಾ ಮಾಡ್ತಾ ಸ್ವಲ್ಪ ಜಾಸ್ತಿ ಆಗಿದೆ, ಇಳುವರಿ ಸ್ವಲ್ಪ ಕಮ್ಮಿ ಇದೆ ಸರ್. ಅಂದ್ರೆ ನಿಮ್ಮ ಅನುಭವದ ಪ್ರಕಾರ 1 ಎಕರೆಯಲ್ಲಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ನೀರು, ಗೊಬ್ಬರ, ಔಷಧಿಗಳ ಸಿಂಪರಣೆ, ಮತ್ತಿನ್ನು ಸ್ವಚ್ಛತೆ, ನೆರಳು ಬಿಸಿಲಿನ ಒಂದು ನಿರ್ವಹಣೆ, ಇದನ್ನೆಲ್ಲ ಕೈಗೊಂಡ್ರೆ ಎಷ್ಟು ಇಳುವರಿಯನ್ನ ಗರಿಷ್ಠ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಿಮ್ಮ ಈ ಭಾಗದಲ್ಲಿ? ಒಂದು 500 ಗಿಡ ಎಲೆಕ್ಕಿ ನೆಲ್ಲೆಣ್ಣೆಗಳು ಇಟ್ಟು ಅವರೇ ಮನೆಯವರು ಕೆಲಸ ಮಾಡಿ ಒಂದು 2-3 ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಎಲ್ಲ ಹಾಕಿದ್ರೆ ಒಂದು ಗಿಡದಲ್ಲಿ ಒಂದು 2-2.5 ಕೆಜಿ ಎಲೆಕ್ಕಿಯನ್ನು ಪಡಿಬಹುದು ಅಂತ ನನ್ನ ಅನಿಸಿಕೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದಾರೆ, ಅವರು 30 ಗಿಡ ಇತ್ತು ಫಸ್ಟ್, 30 ಗಿಡದಲ್ಲಿ ಅವರಿಗೆ 90 ಕೆಜಿ ಅಷ್ಟು ಎಲೆಕ್ಕಿ ಬಂತು. ನಾವು ಯೋಚನೆ ಮಾಡಾಗ ನಮ್ದಂದ್ರೆ ಎಲೆಕ್ಕಿ ಬಿಟ್ಟು ಕಾಫಿ ಇಲ್ಲ, ಅರೇಬಿಕಾ ನಮ್ಮಲ್ಲಿಲ್ಲ, ಹಾಗಾಗಿ ನಾವು ಅದನ್ನೇ ಮಾಡ್ತಾ ಮಾಡ್ತಾ ಅದು ಜಾಸ್ತಿ ಆಯ್ತು. ಈಗ ರೇಟ್ ಕಮ್ಮಿ ಆದ್ರಿಂದ ಅದರ ಅನುಭವ ನಮಗೆ ಗೊತ್ತಾಗ್ತಿದೆ, ಅದರಿಂದ ಸ್ವಲ್ಪ ಇದ್ದಷ್ಟು ಇಳುವರಿ ಜಾಸ್ತಿ ತೆಗಿಬಹುದು. 1 ಎಕರೆಗೆ ನೀವೆಲ್ಲ ಎಷ್ಟು ಗಿಡಗಳನ್ನ ಹಾಕೊಳ್ತೀರಿ? ಮೊದ್ಲೆಲ್ಲ ಕರೆಕ್ಟ್ 12 ಅಡಿಗೆ ಒಂದು ಗಿಡ ನೆಡ್ತಾ ಇದ್ವಿ, ಇವಾಗ 400 ರಿಂದ 450 ಗಿಡ 1 ಎಕರೆಯಲ್ಲಿ ಹಾಕಬಹುದು ಸರ್. ಅಂದ್ರೆ 500 ಗಿಡಗಳಿಗಿಂತ ಹೆಚ್ಚು ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀರಾ? ಹೌದೌದು, 1 ಎಕರೆಗೆ 300 ಗಿಡ ಆದ್ರೆ ಇನ್ನೂ ಒಳ್ಳೇದೆ. 300 ಗಿಡ ಹಾಕಿ ಕೆಲಸ ಮಾಡಿದ್ರೆ ಒಂದು ಗಿಡದಲ್ಲಿ 3 ಕೆಜಿ ಅಂತೂ ಸರಾಸರಿ, 1 ವರ್ಷ 3 ಕೆಜಿ ಬಂದ್ರೆ 1 ವರ್ಷ 1.5 ಕೆಜಿ ಬರ್ತದೆ. ಜಾಸ್ತಿ ಏರಿಯಾ ಮಾಡಿದ್ರೆ ಅದು ಸ್ವಲ್ಪ ಲಾಸು, ಸ್ವಲ್ಪ ಗಿಡ ಕಮ್ಮಿ ಮಾಡಿ ಏರಿಯಾನ ಕಮ್ಮಿ ಮಾಡ್ಕಂದ್ರೆ ಒಳ್ಳೆ ಇಳುವರಿ ತೆಗಿಬಹುದು. ನಿಜ, ಬಿಸಿಲು ಬೀಳ್ಬೇಕು, ಗಾಳಿ ಆಡ್ಬೇಕು, ಮತ್ತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗ್ಬೇಕು, ಹೀಗೆ ಬೇರೆ ಬೇರೆ ಸಂಗತಿಗಳು ಇಳುವರಿ ಮೇಲೆ ಪರಿಣಾಮವನ್ನು ಬೀರ್ತವೆ. ಕೆಲಸಗಳನ್ನ ನಾವು ಚೆನ್ನಾಗಿ ಮಾಡಿದಷ್ಟು ಅದಕ್ಕೆ ತಕ್ಕಂತೆ ಪ್ರತಿಫಲ. ಎಲಕ್ಕಿ ಧಾರಣೆ ಹೇಳಕ್ಕಾಗಲ್ಲ, ನೀವು ಗರಿಷ್ಠ ಯಾವ ಬೆಲೆಯನ್ನ ಕಂಡಿದಿರಿ, ಕನಿಷ್ಠ ಯಾವ ಬೆಲೆಯನ್ನ ನೋಡಿದಿರಿ? ಮೊದಲು ಎಲಕ್ಕಿ ಬೆಳೆಯಾಗ 1 ಕೆಜಿಗೆ 400-500 ರೂಪಾಯಿ ಇತ್ತು, ಮತ್ತೆ ಒಂದು 600-800 ಹೀಗೆ ಬಂದು 1 ವರ್ಷ 1,700 ರೂಪಾಯಿ ಅಷ್ಟು ಒಳ್ಳೆ ರೇಟಿಗೆ ಕೊಟ್ಟಿದ್ವಿ. ಆಮೇಲೆ ಪುನಃ ಅದು 1,000 ರೂಪಾಯಿ ಬಂತು, 900 ರೂಪಾಯಿ ಬಂದು, 800 ರೂಪಾಯಿ ಬಂತು, ಹೀಗೆ ಬಂದು ಒಂದು 2 ವರ್ಷಕ್ಕೂ ಮೊದಲು ಒಳ್ಳೆ ರೇಟೇ ಬಂತು. ಒಳ್ಳೆ ರೇಟ್ ಅಂದ್ರೆ 1 ಕೆಜಿಗೆ 4,300 ರೂಪಾಯಿ ಅಂತ ಎಲಕ್ಕಿ ಮಾರಿದ್ವಿ ನಾವು. ಅವಾಗ ತುಂಬಾ ಎಲಕ್ಕಿ ಏನಿರ್ಲಿಲ್ಲ, ಒಂದು 1,000-1,200 ಕೆಜಿ ಎಲಕ್ಕಿ ಆಗ್ತಿತ್ತು. ಆಮೇಲೆ ಆ ರೇಟು ನಿಲ್ಲಿಲ್ಲ, ಮತ್ತೆ ಕಮ್ಮಿ ಆಗ್ತಾ ಬಂತು. ಒಂದು 2,500 ಬಂತು, 2,500 ಕೊಟ್ಟಿವಿ ಆ ವರ್ಷ. ಪುನಃ 1 ತಿಂಗಳು ಬಿಟ್ಟು ಜಾಸ್ತಿನೇ ಆಯ್ತು, 3,000-3,200 ರೂಪಾಯಿ ಕೊಟ್ಟಿವಿ. ಅಷ್ಟೊಳಗೆ ಮಾರ್ಚ್ ಏಪ್ರಿಲ್ ಕೊರೋನಾ ಬಂತು, ಆಗ ಆಟೋಮೆಟಿಕ್ ಕಮ್ಮಿ ಆಯ್ತು ಸರ್. ಅದು ರೇಟ್ ಕಮ್ಮಿ ಆಗಿ ನಾವೆಲ್ಲ ಮತ್ತೆ 2,000-2,100 ರೂಪಾಯಿಗೆಲ್ಲ ಮಾರಬೇಕಾಯ್ತು. ಧಾರಣೆ ವ್ಯತ್ಯಾಸಗಳು ಆಗ್ತಾ ಇರ್ತವೆ, ಆದರೆ ಮಾಡೋದಂತೂ ಬಿಡಬಾರದು. ನೋಡಿ, ನೀವು 18 ವರ್ಷಗಳಿಂದ ವರ್ಷಕ್ಕೂ ಹೆಚ್ಚಿಗೆ ಮಾಡ್ಕೊಂತ ಬಂದಿದ್ರಿ, ಕಾಪಾಡ್ಕೊಂಡು ಬಂದಿದ್ರಿ, ಬೆಲೆ ವ್ಯತ್ಯಾಸಗಳ ಮಧ್ಯದಲ್ಲಿನ ಈ ಬೆಳೆಯನ್ನ ಕೈ ಬಿಟ್ಟಿಲ್ಲ. ಇತ್ತೀಚೆಗೆ ಏಲಕ್ಕಿ ಒಣಗಿಸುವ ಯಂತ್ರವನ್ನು ಇಟ್ಕೊಂಡಿದ್ರಿ, ಈ ಕಡೆ ಸೌದೆಯ ಗೂಡನ್ನು ಕಾಪಾಡಿಕೊಂಡು ಹೋಗ್ತಿದ್ರಿ. ಒಟ್ಟಾರೆ ಮಮತೆಯಿಂದ ಏಲಕ್ಕಿಯನ್ನ ಸಾಗುವಳಿ ಮಾಡ್ತಾ ಅದರ ಆಗುಹೋಗುಗಳನ್ನು ಗಮನಿಸ್ತಾ ಬೆಳವಣಿಗೆಯನ್ನು ಕಂಡಿದ್ದೀರಿ. ಹೌದು, ಎಲಕ್ಕಿ ಬೆಳೆಯೋದು ಫಸ್ಟ್ ತುಂಬಾ ಆಸಕ್ತಿ ಇತ್ತು. ಈಗ ಸ್ವಲ್ಪ ರೇಟ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಷ್ಟ, ಅದ್ರ ಬಿಡೋಗೂ ಇಲ್ಲ. ಈಗ ನಮ್ಮಲ್ಲಿ ಎಲಕ್ಕಿ ಡ್ರೈಯರ್ ಮಾಡ್ಕೊಂಡಿದ್ವಿ, ಆಮೇಲೆ ಅದಕ್ಕಾಗಿ ಜನಗಳು ಇದಾರೆ, ಆಮೇಲೆ ಅದಕ್ಕಾಗಿ ಬೋರ್ವೆಲ್ ಮತ್ತೆ ಕೆರೆ ಮಾಡಿದೀವಿ, ಮೋಟರ್ ಇದಾವೆ. ಹೀಗೆ ಅದನ್ನ ಸಡನ್ ಆಗಿ ಬಿಟ್ಟು ಬೇರೆ ಬೆಳೆಗೂ ಕೈ ಹಾಕಾಗೋದಿಲ್ಲ, ಹಾಗಾಗಿ ನಾವು ಇದರಲ್ಲಿ ಮಾಡ್ತಾ ಇದೀವಿ. ಈಗ ನಮಗೆ ಕುಯ್ಯೋರೆಲ್ಲ ಚೆನ್ನಾಗಿ ಎಲಕ್ಕಿ ಕುಯ್ಯೋದ್ರಿಂದ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಒಂದು ವರ್ಕೌಟ್ ಆಗ್ತಾ ಇದೆ. ಇನ್ನು ಇದಕ್ಕಿಂತ ರೇಟ್ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಸರ್ ಬೆಳೆಯೋದಕ್ಕೆ. ಸಾಮಾನ್ಯವಾಗಿ ಯಾವ ಬೆಲೆ ಸಿಕ್ಕರೆ ಉತ್ತಮ, ಕೈಗೆ ದುಡ್ಡು ಉಳಿಬಹುದು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಈಗಿನ ಸಂಬಳದಲ್ಲಿ ಒಂದು ಹೆಣ್ಣಾಳಿಗೆ 300-350 ರೂಪಾಯಿ ಎಲಕ್ಕಿ ಕುಯ್ಯೋರು ಕೇಳ್ತಾರೆ. 1 ಕೆಜಿಗೆ 800 ರೂಪಾಯಿ ಅಷ್ಟು ಖರ್ಚು ಬರಬಹುದು ನೆಲ್ಲೆಣ್ಣೆಗಳಿಗೆ. ಹಾಗೆ ಒಂದು 1,200 ರೂಪಾಯಿ ಎಲ್ಲರೂ ಬಂದ್ರೆ ನಮ್ಮ ಕೈಗೆ ಒಂದು 200-300 ರೂಪಾಯಿ ಕೆ ಜಿ ಮೇಲೆ ಉಳಿಬಹುದು ನಮ್ಮ ಅನಿಸಿಕೆ ಆತರ. ಹಾಗಾಗಿ ನಮಗೆ ಸ್ವಲ್ಪ ಇದ್ರ ಅನುಭವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜನನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದರಿಂದ ಒಂದು 800 ರೂಪಾಯಿ ಮೇಲೆ ಬಂದ್ರೆ ನಮಗೆ ಒಂದು 200-250 ರೂಪಾಯಿ ಉಳಿಬಹುದು ಸರ್. ಏಲಕ್ಕಿ ಬೆಳೆಯಲ್ಲಿ ಏನೇನು ಕೆಲಸಗಳನ್ನ ಮುಖ್ಯವಾಗಿ ಮಾಡಬೇಕಂತ ಅನ್ಕೊಂಡು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ ಸುಬ್ಬಯ್ಯನವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಶ್ರೋತೃಗಳೇ, ಸೋಮವಾರಪೇಟೆ ತಾಲೂಕು ತಾಕೇರಿಯ ಎಂಟಿ ಸುಬ್ಬಯ್ಯ ಅವರು ಏಲಕ್ಕಿಯಲ್ಲಿ ಏನೇನು ಕೆಲಸಗಳನ್ನ ಮಾಡುತ್ತಿದ್ದಾರೆ, ಹೇಗೆ ಹೇಗೆ ಸಾಗಿದರೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು. ಅವರ ಸಂಖ್ಯೆಯನ್ನ ನಿಮ್ಮ ಗಮನಕ್ಕೆ ಶ್ರೋತೃಗಳೇ, ಎಂಟಿ ಸುಬ್ಬಯ್ಯ ಅವರ ಸಂಖ್ಯೆ 8050-49-215-216 8050-419-215-216. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ನೀವು ಸಹ ನಿಮ್ಮ ಹೊಲಗಳಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಹೊಲದ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾವ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಹೊಲಗಳ ಎಲ್ಲಾ ಸಮಸ್ಯೆಗಳಿಗೆ ತಕ್ಷಣವೇ ಉಪಾಯ ವಿಶೇಷಜ್ಞರು ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಹೊಲಗಳ ಸಮಸ್ಯೆಗಳಿಗೆ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಹರಗ ಗ್ರಾಮದ ಎಚ್ವಿ ಚಂದ್ರಶೇಖರ್ ಮತ್ತು ವಿಶ್ವತ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಂಜೆಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 9:40 ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ಸಪ್ತಾಹದ ಕುರಿತು ಮಾಹಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆ ರವಿವರ. ಜಿಲ್ಲೆನ ಚೆಂಬು ಗ್ರಾಮದ ಸರ್ಕಾರಿ ಪ್ರೌಢ ಹೈಸ್ಕೂಲ್ನ ಹತ್ರ ತಾತ್ಕಾಲಿಕವಾಗಿ ಭೂಕಂಪನ ಮಾಪನ ಉಪಕೇಂದ್ರನ ಶುರು ಮಾಡಿರುತ್ತಾ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಡಾ ರಮೇಶ್ ಅವರು ತಿಳಿಸಿದರು. ಕರಿಕೆ ಮತ್ತೆ ಚೆಂಬುಭಾಗಲಿ ಸಣ್ಣ ಮಟ್ಟಲಿ ಭೂಕಂಪ ಆಗಿತ್ತು. ಈ ಜಾಗಗಳಿಗೆ ಹೋಗಿ ಜಾಗನ ನೋಡಿಳು. ಚೆಂಬು ಗ್ರಾಮದಲ್ಲಿ ಸರಿಯಾದ ವ್ಯವಸ್ಥೆ ಇರದ್ದರಿಂದ ಭೂಕಂಪನ ಮಾಪನ ಉಪಕರಣಗಳ ಮಡಿಗಿಳು. ಭೂಕಂಪ ಆದರೆ ಭೂಕಂಪನ ಮಾಪನ ಉಪಕರಣ ರಿಕ್ಟರ್ ಮಾಪಕಲಿ ದಾಖಲಾದೆ. ತಾತ್ಕಾಲಿಕವಾಗಿ ಮಡಗಿರುವ ಉಪಕರಣದ ಭೂಕಂಪಕ್ಕೆ ಸಂಬಂಧಪಟ್ಟ ಮಾಹಿತಿ ಕಾಲಕಾಲಕ್ಕೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಸಿಕ್ಕಿದೆ. 2018ರಲ್ಲಿ ಭೂಮಿ ಬಿರುಕು ಬಿಟ್ಟ ಜಾಗಗಳಿಗೆ ಹೋಗಿ ನೋಡಿಳು. ಈ ಬಾಗಲಿ ಈ ಸಲ ಭೂಮಿ ಬಿರುಕು ಬಿಟ್ಟತ್ಲೆ. ಹಂಗೆ ಭೂಕಂಪ ಆದರೆ ಸಾರ್ವಜನಿಕರು ಗಾಬರಿಯಾಗದೆ ಮನೆಯಿಂದ ಹೊರಗೆ ಬಾಕು. ಕರೆಂಟ್ ಮತ್ತೆ ಗ್ಯಾಸ್ನ ಆಫ್ ಮಾಡೋಕ್ಕೂ, ಮನೆ ಮೇಲೆ ತುಂಬಾ ತೂಕದ ವಸ್ತುನ ಮಡಗಕ್ಕಾದು. ಇಂಥ ಎಚ್ಚರಿಕೆನ ಕ್ರಮ ತಕೊಂಡ್ರೆ ಅನಾಹುತನ ಕಮ್ಮಿ ಮಾಡಕ್ಕಂತ ಅವು ಮಾಹಿತಿ ಕೊಟ್ಟಳು. ಇದೇ ಹೊತ್ತಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಡಾ ಜಗದೀಶ್, ಜಿಲ್ಲಾ ವಿಪತ್ತು ಪರಿಣಿತರಾದ ಅನನ್ಯ ವಾಸುದೇವವು ಸೇರಿದಂಗೆ ಮುಖ್ಯಪಟ್ಟವು ಇದು. ಐಗೂರು, ಎಸಳೂರು ಮತ್ತು ಬಿಳಿಗಿರ್ಲಿರುವ ಮಸಾಲೆ ಮಂಡಳಿ ಇಲಾಖೆನ ನರ್ಸರಿಲಿ ಗುಣಮಟ್ಟದ ಏಲಕ್ಕಿ, ಒಳ್ಳೆಮೆಣಸು ಗಿಡನ ಕೊಟ್ಟವೆ. ಜಿಲ್ಲಿನ ರೈತರು ನಾಟಿ ಮಾಡಿಕಿರುವ ಗಿಡನ ಪಡ್ಕೊಳ್ಳಕ್ಕಂತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಐಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪದ್ರ ದಿನಂದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ರೈತರು ಬೆಳೆಸಿದ ಬೆಳೆಗಳ ಆನೆಗೆ ತಿಂದು ಹಾಳು ಮಾಡ್ತಾವಳು. ತಕ್ಷಣ ಅರಣ್ಯ ಇಲಾಖೆನವು ಆನೆಗಳ ಕಾಡಿಗೆ ಓಡಿಸಿಗೆ ಕ್ರಮ ತಗೊಳ್ಳಕ್ಕೂ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಸರ್ಕಾರಿ ಜಾಗಲಿ ಅನಧಿಕೃತ ಆಗಿ ಸಾಗುವಳಿ ಮಾಡಿಕೊಂಡಿರವು ಸಕ್ರಿಯ ಮಾಡಿಕೊಳ್ಳಿಕೆ ಇಂದಿಂದ ಒಂದು ತಿಂಗಳ ಮುಟ ಕಾಲಾವಕಾಶ ಹುಟ್ಟುತ್ತ ಭೂಮಾಪನ ಮತ್ತೆ ಭೂದಾಖಲೆ ಇಲಾಖೆ ಆಯುಕ್ತರು ಹಂಗೆ ನಿರ್ದೇಶಕರು ತಿಳಿಸಿದಳು. ಜಮ್ಮುನ ಶೇರ್ ಎ ಕಾಶ್ಮೀರ್ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ 2018ರಿಂದ 2021ರವರೆಗೆ ಕೃಷಿ ಶಿಕ್ಷಣದಲ್ಲಿ ಸಂಶೋಧನೆ ಮಾಡಿ ಅಗ್ರಿಕಲ್ಚರ್ ಬಯೋಕೆಮಿಸ್ಟ್ರಿಯಲ್ಲಿ ಬೊಲ್ತಜ್ಜೀರಾ ಮನೋಜ್ ಸಿದ್ದಾರ್ಥ ಪಿಎಚ್ಡಿ ಪದವಿ ಹಂಗೆ ಮೆರಿಟ್ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಸಾಧನೆ ಮಾಡಿಳು. ಇದೀಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕೃಷಿ ನಾವೀನ್ಯತೆ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯಭಾರ ಮಾಡುತ್ತಿರುವ ಮನೋಜ್ ಸಿದ್ದಾರ್ಥ ಊರ್ನಾಡು ಕಾಂತೂರು ಗ್ರಾಮದ ಬೊಲ್ತಜ್ಜೀರ ಸಿದ್ದಾರ್ಥಾನಂದ ಗೀತಾ ದಂಪತಿಗಳ ಮಂಗ. ಮಡಿಕೇರಿ ಕೃಷಿ ಇಲಾಖೆಯಲ್ಲಿ ಶೇಕಡ 50ರ ರಿಯಾಯಿತಿ ಕ್ರಯಲ್ಲಿ ತನು, ಇಂಟಾನು, ತುಂಗಾ, ಕೆಂಪು ಅತಿರ, ಆರ್ಎನ್ಆರ್ 150048 ಬೀಜ ಭತ್ತನ ಕೊಟ್ಟವೆ. ಅವಶ್ಯ ಇರುವ ರೈತರು ಸರಿಯಾದ ದಾಖಲಾತಿಗಳ ಕೊಟ್ಟು ಬೀಜ ಭತ್ತನ ತಕೊಳ್ಳಕ್ಕಂತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಜಿಲ್ಲೆಯಲ್ಲಿ 2 ದಿನದ ಆರಿದ್ರ ನಕ್ಷತ್ರದ ಮಳೆನ ರಭಸ ಹಣ್ಣ ಜೋರಾದಂಗೆ ಕಾಣ್ತಾ ಉಂಟು. ರೈತರು ಕುಸಿಲಿ ನಾಟಿ ಕೆಲಸಕ್ಕೆ ತಯಾರಾಗ್ತಾವಳು. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 24.54 mm ಸರಾಸರಿ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 49.60, ವಿರಾಜಪೇಟೆ ತಾಲೂಕಿಗೆ 15.90, ಹಂಗೆ ಸೋಮವಾರಪೇಟೆ ತಾಲೂಕಿಗೆ 8.13 mm ಸರಾಸರಿ ಮಳೆ ಬಿದ್ದ ವರದಿ ಆಟು. ಪರಿಸರದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಮಾಡುವ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳ ನಾಳೆಯಿಂದ ಕೇಂದ್ರ ಸರ್ಕಾರ ನಿಷೇಧ ಮಾಡಿತು. ಈ ನಿಯಮ ನಾಳೆಯಿಂದ ಕೊಡಗು ಜಿಲ್ಲೆಯಲ್ಲೂ ಜಾರಿಗೆ ಬಂದಿದೆ. ಪ್ಲಾಸ್ಟಿಕ್ನಿಂದ ಮಾಡಿದ ಬಲೂನ್, ಧ್ವಜ, ರ್ಯಾಪರ್, ಸ್ಟಿಕ್ಗ, ಅಲಂಕಾರಿಕ ವಸ್ತುಗ, ಪ್ಲೇಟ್, ಚಮಚ, ಸ್ಟ್ರಾ, ಟ್ರೇ, ಸ್ವೀಟ್ ಬಾಕ್ಸ್ಗ, ಕಾಗದಗ, ಸಿಗರೇಟ್ ಪ್ಯಾಕ್ಗಳ ಮೇಲಿರುವ ಪ್ಲಾಸ್ಟಿಕ್ ಥರ್ಮಕೋಲ್, 100 µm ಕಮ್ಮಿ ಇರುವ ಪ್ಲಾಸ್ಟಿಕ್ಗ, ಪಿವಿಸಿ ಬ್ಯಾನರ್ಗ ಸೇರಿದಂಗೆ ನಾಳೆಯಿಂದ ಸುಮಾರು ವಸ್ತುಗ ನಿಷೇಧ ಆಗುತ್ತೆ. ನಿಯಮನ ಮೀರಿ ವ್ಯಾಪಾರಸ್ಥರು ಮಾರಾಟ ಮಾಡಿದು ಕಂಡ್ರೆ ದಂಡ ಹಾಕಿವೆ. ಜಿಲ್ಲಾ ಪಂಚಾಯಿತಿ, ಮಡಿಕೇರಿ ತಾಲೂಕು ಪಂಚಾಯಿತಿ, ಮರಗೋಡು ಗ್ರಾಮ ಪಂಚಾಯಿತಿ ಹಂಗೆ ಬಾರವಿ ಕಾವೇರಿ ಕನ್ನಡ ಸಂಘ ಈ ಎಲ್ಲವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ಲಿ ಕಾವೇರಿ ಮಾತೆ ಪುತ್ತಳಿ ಅನಾವರಣ ಹಂಗೆ ಡಿಜಿಟಲ್ ಲೈಬ್ರರಿ, ಬಯಲು ಗ್ರಂಥಾಲಯ ಸೇರಿದಂಗೆ ಬೇರೆ ಬೇರೆ ತರಹದ ಅಭಿವೃದ್ಧಿ ಕೆಲಸಗಳ ಉದ್ಘಾಟನಾ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಜುಲೈ 13-16 ಮುಟ ಜಿಲ್ಲೆನ ಬೇರೆ ಬೇರೆ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ಏರ್ಪಾಡಾಟುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿದಳು. ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪತ್ರಿಕಾ ಭವನ ಸಭಾಮಡಿಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ರಾಜಸ್ಥಾನದ ಪುಷ್ಕರ್ಲಿ ನಡೆದ ರಾಷ್ಟಮಟ್ಟದ ಹಿರಿಯರ ಥ್ರೋಬಾಲ್ ಚಾಂಪಿಯನ್ಶಿಪ್ಲಿ ಕರ್ನಾಟಕ ರಾಜ್ಯ ತಂಡ ರನ್ನರ್ ಅಪ್ ಸ್ಥಾನ ಪಡ್ಕೊಂಡು. ಗೋಣಿಕೊಪ್ಪ ಸರ್ವದೈವತ ಕಾಲೇಜಿನ ಎಂಎಸ್ ನಮೃತ ತಂಡನ ಪ್ರತಿನಿಧಿಸಿ ರಾಷ್ಟ ತಂಡಕ್ಕೆ ಆಯ್ಕೆಯಾಗಿತ್ತು. ಈ ಸಾಧನೆ ಮಾಡಿರುವ ನಮೃತ ಸೀಗೆತೋಡು ಶಬರೀಶಾ ಹಂಗೆ ಶಾಂತಿ ದಂಪತಿಗಳ ಮಗಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಈಗ ಕೆಲವು ಜಾಹೀರಾತುಗಳು. ವಿರಾಜಪೇಟೆಯ ಚಾಣಕ್ಯ ಎಜುಕೇಶನ್ ಟ್ರಸ್ಟ್ ನಲ್ಲಿ ಡೈರೆಕ್ಟ್ ಸೆಕೆಂಡ್ ಪಿಯುಸಿಗೆ ಕಾಲೇಜು ಮಾದರಿಯಲ್ಲಿ ನಿತ್ಯ ತರಗತಿಯನ್ನು ನಡೆಸಲಾಗುವುದು. ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಥವಾ ಫಸ್ಟ್ ಪಿಯುಸಿ ಫೇಲ್ ಆಗಿರುವ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನತ್ರ ನೆಲ್ಚಿಬೊಳಿ ಕೊಡವಾಪಾಜರ ಸಿನಿಮಾ ಇದೀಗ ಮಡಿಕೇರಿ ಟೌನ್ ಹಾಲ್ ಪ್ರದರ್ಶನ ಕಂಡುಂಡು. ಜುಲೈ 3 ಪೊಲಾಕ 11 ಮಜ್ಜನ ದಂಡ ಪಿಂಜ 5:00 ಬಾರಿ ನೋಟಿ ನೆಲ್ಚಿಬೊಳಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ಓದಿ ಜಾಬ್ ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2 ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950. ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ LLB 5 ಮತ್ತು 3 ಕೋರ್ಸ್ ಲಭ್ಯವಿದ್ದು ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 LLB ಪದವಿ ಕೋರ್ಸ್ಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ಪದವಿ ಕೋರ್ಸ್ಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಅಣುಕು ನ್ಯಾಯಾಲಯ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಿರುತ್ತದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0825723063, ಮೊಬೈಲ್ 7353756813. ಜಾಹೀರಾತುಗಳನ್ನು ಕೇಳಿದಿರಿ ಕೇಳುಗರೆ. ನಾಳೆ ಬೆಳಿಗ್ಗೆ 7:15 ಕಡವ ಎಂಟರ್ಪ್ರೆನರ್ಸ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಮಡಿಕೇರಿ ಇದರ ಕಾರ್ಯಚಟುವಟಿಕೆಗಳ ಕುರಿತು ಅಧ್ಯಕ್ಷರಾದ ಕುಂಡಿಯೋಳಂಡ ದಿನೇಶ್ ಕಾರ್ಯಪ್ಪ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಕೊಡವ ಎಂಟರ್ಪ್ರೆನರ್ಸ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಮಡಿಕೇರಿ. ನಿಧನ ಸುದ್ದಿ. ಅರಪಟ್ಟು ಗ್ರಾಮತ್ರ ಪಾಂಡಂಡ ಪೌತಿ ಡಾಲು ಪೊನ್ನಪ್ಪ ಇಂಡ ಪೊಣ್ಣು ತಂಗಿ ಅಕ್ಕವ್ವ ಇಂಗ ಇಂದು ಮರಣಪಟ್ಟಿತು. ಪಾಂಡಂಡ ಕಿರಣ್ ಕಿಶನ್ ಇಂಡ ಅಮ್ಮ ಒಂಬತ್ ಬೈತ್ರ ತಂಗಿ ಅಕ್ಕವ್ವ ತಾಮನೆ ಕುಂಜಿರ್ಲಾ ಗ್ರಾಮತ್ರ ಕಲಿಯಂಡ ದಪನ ಕಾರ್ಯ ನಾಳೆ ಮಜ್ಜನ ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಾಪೋಕ್ಲು ಬಲ್ಲಮಾವಟಿ ಗ್ರಾಮತ್ರ ತಾಪಂಡ ಸೋಮಯ್ಯ ರತ್ತು ಇಂದು ಮಜ್ಜನ ಮರಣಪಟ್ಟಿತು. 68 ಬೈತ್ರ ತಾಪಂಡ ಸೋಮಯ್ಯ ರತ್ತು ಐಂಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ಐಂಡ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ ಸೂರ್ಲವಿ ಮುಟ್ಲು ಗ್ರಾಮತ್ರ ಉದಿಯಂಡ ಸೋಮಯ್ಯ ಐಂಡ ಮೋಮೋ ಮಂದಣ್ಣ ಶಂಭು ಇಂದು ಪೊಲಕ 11 ಮರಣಪಟ್ಟಿತು. 58 ಬೈತ್ರ ಉದಿಯಂಡ ಮಂದಣ್ಣ ಶಂಭು ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 2 ಉಡೋತ್ ಮೊಟ್ಟೆರ ಸ್ವಂತ ಮನೆಯಲ್ಲಿ ನಡಪಂದು ಒಗಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಂಡುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯ ಚೆಂಬು ಗ್ರಾಮತ್ರ ಸರ್ಕಾರಿ ಹೈಸ್ಕೂಲ್ ರಪಕ ತತ್ಕಾಲಕ್ಕೆ ಭೂಕಂಪನ ಮಾಪನ ಉಪಕೇಂದ್ರ ಸ್ಥಾಪನೆ ಮಾಡಿತು ಎಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರಮೇಶ್ ರೈಂಗ ಅರಿಚಿಟ್ಟಿತು. ಇಕ್ಕಾಯ್ತು ಕರಿಕೆಪಿಂಜ ಚೊಂಬುಲ ಚೆರಿಯ ಪ್ರಮಾಣದ ಭೂಮಿ ಗಿಡತಂಡ ಮಾರಿಪತ್ತು ಈ ದಂಡು ಗ್ರಾಮಕ್ಕೆ ಹೋಯಿತು. ಜಾಗ ನೋಟ್ನಲ್ಲಿ ಚೆಂಬು ಗ್ರಾಮತ್ತು ನಲ್ಲ ವ್ಯವಸ್ಥೆ ಇಂಜಾನಗುಂಡು ಅಲ್ಲಿ ಭೂಕಂಪನ ಮಾಪನ ಉಪಕರಣ ಬೆಚ್ಚಿತ್ತು ಎಂದು ರಮೇಶ್ ರೈಂಗ ಮಾಹಿತಿ ದಾತು. ಭೂಮಿ ಗಿಡತ ತೆಂಗಿ ಈ ಉಪಕರಣದ ದಾಖಲಾಪ ಪಿಂಜ ಇಂಗ್ ಸಂಬಂಧಪಟ್ಟ ಮಾಹಿತಿನ ಸಮಯಕ್ಕೊತ್ತನಕ್ಕೆ ಜಿಲ್ಲಾಡಳಿತಕ್ಕೆ ಅರಿವಿಕೆ ಕೊಡಕೋಲು. 2018 ಭೂಮಿ ಬಿರುಕು ಬಿಟ್ಟಿ ತಿಂಜ ಪ್ರದೇಶಕ್ಕೆ ಪೋಯಿತು ನೋಟ್ನಲ್ಲಿ ಈ ಕುರಿ ತೊಂದರೆ ಆಯ್ತಿಲ್ಲ ಎಂದು ಅವು ಅಣ್ಣುಚಿ. ಭೂಮಿ ಗಿಡತಂತ ಸಂದರ್ಭತ್ತು ಜನ ದಾರು ಬೊತ್ತತೆ ಮನೆಂಜೆ ಪೊರಮೆ ಬರೋಂಡು ಕರೆಂಟ್ ಗ್ಯಾಸ್ನೆಲ್ಲ ಆಫ್ ಮಾಡೋಂಡು ಮನೆರ ಕೊಡಿಲು ಏರ ಬಾರ ಬಿಪ್ಪಕಾಗ ಈನು ಉಂಡು ಭೂಮಿ ಗಿಡಪಕ್ಕ ಆಪಂತ ಅನಾಹುತತ್ನ ಕಮ್ಮಿ ಮಾಡಲು ಅಂದ ಅವು ಅಣ್ಣುಚಿ. ಈ ನೇರತ್ತು ಕೇಂದ್ರತ್ರ ವಿಜ್ಞಾನಿ ಡಾಕ್ಟರ್ ಜಗದೀಶ್ ಕೂಡ್ನನಿಕೆ ಮುಖ್ಯಪಟ್ಟಂಗ ಹಾಜರಿಂಜಿತ್ತು. ಸರ್ಕಾರಿ ಜಮೀನು ಅಧಿಕೃತ ಆಯ್ತು ಸಾಗುವಳಿ ಮಾಡಿಯಂಡುಳ್ಳ ಹಿಂಗ ಸಕ್ರಮ ಮಾಡಿಯೋಕೆ ಇಂದಿಂಜ ಊರ್ ಕಾಲಕ್ಕೆತ್ತನೆ ಅವಕಾಶ ಕೊಡ್ತಿತ್ತಂದು ಭೂಮಾಪನ ಪಿಂಜ ಭೂ ದಾಖಲೆ ಇಲಾಖೆ ಆಯುಕ್ತಂಗ ಅನ್ನನ ನಿರ್ದೇಶಕಂಗ ಅರಿಚಿಟ್ಟಿತ್ತು. ಜಿಲ್ಲಾ ಪಂಚಾಯಿತಿ ಮಡಿಕೇರಿ ತಾಲೂಕು ಪಂಚಾಯಿತಿ ಮರಗೋಡು ಗ್ರಾಮ ಪಂಚಾಯಿತಿ ಪಿಂಜ ಭಾರವಿ ಕನ್ನಡ ಸಂಗತರ ಆದ ನೆಲೆ ನಾಳೆ ಮರಗೋಡು ಸರ್ಕಾರಿ ಮಿಡ್ಲ್ ಸ್ಕೂಲ್ ಕಾವೇರಿ ಮಾತೆರ ಪುತ್ತಳಿ ಪಿಂಜ ಡಿಜಿಟಲ್ ಲೈಬ್ರರಿ ಪೂತೋಟ ಕೂಡ್ನನಿಕೆ ಸುಮಾರು ಕಾರ್ಯಕ್ರಮತ್ರ ಉದ್ಘಾಟನಾ ಸಮಾರಂಭ ನಡಪ. ನಾಳೆ ಫಲಕ 10 ಗಂಟೆಗೆ ಶಾಸಕಗಳನ್ನು ಮಂಡೆಪಂಡ ಅಪ್ಪಚ್ಚು ರಂಜನ್ ರೈಂಗ ಕಾರ್ಯಕ್ರಮಕ್ಕೆ ಮೊಳಿಯಿಡುವ. ಐಗೂರು ಎಸಳೂರು ಪಿಂಜ ಬಿಳಿಗೇರಿಲುಳ್ಳ ಮಸಾಲೆ ಮಂಡಳಿರ ಇಲಾಖೆಯ ನರ್ಸರಿಲಿ ನಲ್ಲ ಗುಣಮಟ್ಟತ್ರ ಯಾಲ ನಲ್ಲ